ಅದು ಪ್ರೊಸೆಸಿಂಗ್ ಮಾಡ್ಕೊಂಡು ಸಿರಿಧಾನ್ಯ ಮಿಲ್ಲೆಟ್ಸ್ನು ಪ್ರೊಸೆಸಿಂಗ್ ಮಾಡ್ಕೊಂಡು ಅದನ್ನು ನೇರವಾಗಿ ಬೀಜನೂ ಕೊಡ್ತಾ ಇದ್ದೀನಿ, ಪ್ರೊಸೆಸ್ ಅಕ್ಕಿ ಥರ ಮಾಡ್ಕೊಂಡು ಮಾರಾಟ ಮಾಡ್ತಾ ಇದ್ದೀನಿ ಸರ್. ಇನ್ನು ರಾಗಿನಲ್ಲೂ ಒಂದು 5 ತಳಿ ನಿಮ್ಮ ಕೈಗೆ ಸಿಕ್ಬಿಡ್ತು, ಇದು ಹೆಂಗಾಯ್ತು? ಇದು ರಾಗಿ ನಮ್ಮ ಮೂಲ ಅವಿಭಾಜ್ಯ ಅಂಗ ರಾಗಿ. ಒಬ್ಬರು ರಾಮನಗರದಲ್ಲಿ ವಿಜಯಪ್ಪನ ದೊಡ್ಡಲ್ಲಿ ಸುರೇಂದ್ರ ಅಂತ ಅವರು ರಾಗಿ ತಳಿ ಇತ್ತು, ಅಲ್ಲಿ ಹೋಗಿ ಅವ್ರು ರಾಗಿ ಬೆಳೆದಿರೋ ತಳಿಯಲ್ಲಿ ನೋಡಿದೆ, ಸುಮಾರು ಒಂದು 10-20 ವೆರೈಟಿ ರಾಗಿ ಬೆಳೆದಿದ್ರು. ನಾನು ಯಾಕೆ ಒಂದು 7-8 ರಾಗಿ ತಳಿ ಬೆಳಿಬಾರ್ತಾರ ಅಂತೇಳಿ ಅವರೊಂದು 5 ಜಾತಿ ರಾಗಿ ಕಲೆಕ್ಟ್ ಮಾಡ್ಕೊಂಡು ಇನ್ನೊಂದು ಜಾತಿ ನಮ್ದು ಸಹಜ ಆರ್ಗಾನಿಕ್ ಕಂಪ್ನಿ ಜಗಳಗಳು ರಾಗಿ ಕೊಟ್ಟರು. ಇದ್ದದ್ದು 4 ತಳಿಯ ನಾನು ಅಲ್ಲಿಂದ ಕಲೆಕ್ಟ್ ಮಾಡ್ಕೊಂಡು ಪ್ರತಿ ವರ್ಷನೂ ಆ ಒಂದು 5 ತಳಿ ಉಳಿಸ್ಬೇಕಲ್ಲ ಅಂತೇಳಿ ಒಂದು 10 ಕುಂಟೆ ಪ್ರದೇಶದಲ್ಲಿ 5 ಜಾತಿ ರಾಗಿನೇ ಬೆಳೆಸ್ಕೊಳ್ತಾರೆ. ಅದು ಒಂದು ಜಗಳೂರು ರಾಗಿ, ಬೋಂಡಾ ರಾಗಿ, ಪಿಚ್ಕಡಿ ರಾಗಿ, ಆಮೇಲೆ ಒಂದು ಕೆಮ್ಮಣ್ಣು ರಾಗಿ, ಇವೆಲ್ಲನೇ ಬೀಜ ಕಾಪಾಡ್ಕೊಂಡು ಆ ತಳಿನೇ ಅಭಿವೃದ್ಧಿ ಮಾಡಿಸ್ಕೊಂಡು ಬೇರೆ ರೈತರಿಗೂ ಕೊಡ್ತಾ ಇದ್ದೀನಿ ಸರ್. ಇಳುವರಿ ಪ್ರಮಾಣ ಎಷ್ಟೆಲ್ಲ? ಇಳುವರಿ ಪ್ರಮಾಣ ಅಂತಂದ್ರೆ ಮಾಮೂಲಿ ಸುಧಾರಿತ ತಳಿ ಹೈಬ್ರಿಡ್ ತಳಿಗಿಂತ 1-2-3 ಕ್ವಿಂಟಲ್ ಕಮ್ಮಿ ಇರ್ತದೆ. ಆದ್ರೆ ಹುಲ್ಲು ಉತ್ಪಾದನೆ ಜಾಸ್ತಿ ಇರ್ತದೆ, ಪೌಷ್ಟಿಕಾಂಶ ನಾರಾಂಶ ಜಾಸ್ತಿ ಇರೋ ದೇಸಿಯಿಂದ ತಿನ್ನಕ್ಕೂ ಚೆನ್ನಾಗಿರ್ತದೆ. ಆಮೇಲೆ ಅದು ಜಾಸ್ತಿ ಪೌಷ್ಟಿಕಾಂಶ ಇರೋ ದೇಸಿಗಳು ಯಾವ ರೋಗ ರುಜಿನಗಳು ಬಾಧೆ ತುತ್ತಾಗ್ದಂಗೆ ನಮ್ಮಲ್ಲಿ ವಾತಾವರಣಕ್ಕೆ ದೇಸಿ ತಳಿ ಸರಾಗೋಗಿ ಬೆಳೀತದೆ ಸರ್. ಯಾವುದೇ ರೋಗ ರುಜಿನ ಬಾಧೆ ತುತ್ತಾಗ್ದಂಗೆ ನಿಜವಲ್ವೇ ಹಾಕೋದ್ ಬೆಳೆ ನಮ್ಮ ಕೈ ಸೇರದೆ ನಿಜವಲ್ವೇ ಆ ದೇಸಿ ತಳಿ ಬಗ್ಗೆ ನಾನು ಹೆಮ್ಮೆ ಪಡ್ಕೋಬೋದು ಸರ್. ಇನ್ನು ಸಿರಿಧಾನ್ಯಗಳಿಗೆ ಬರೋಣ. ನೀವು ಅಷ್ಟೇ ನವಣೆ, ಸಾಮೆ, ಕೊರಲೆ, ಆರ್ಕ ಎಲ್ಲವನ್ನ ನೀವು ಬೆಳೀತಾ ಇದ್ದೀರಿ, ಹೇಳಿ ಇದೆಲ್ಲ ಹೆಂಗ್ ಪ್ರಾರಂಭ? ಇದೇ ನಮ್ಮ ತೆಂಗಿನ ತೋಟ ನರಳಿತ್ತು, ಅಲ್ಲಿ ಏನಾರ ಪರ್ಯವಾಗಿ ಬೆಳೆ ಮಾಡಬೇಕು ಅಂದಾಗ ಅಲ್ಲಿ ನಮಗೆ ಒಂದು ಕೊರಲೆ ಯಾರೋ ಬೆಳೆಸಿದ್ರು ಒಂದು ಅಲ್ಲಿ ಚಾಮರಾಜನಗರದಲ್ಲಿ, ಅದು ನಾವು ಯಾಕೆ ಬೆಳೆಸ್ಬಾರ್ತಲ್ಲ ಅಂತ ಹೇಳ್ಬಿಟ್ಟು ಒಂದು ತೆಂಗಿನ ತೋಟಕ್ಕೆ ಎಲ್ಲ ಬಾಳೆ ತೋಟಕ್ಕೆ ಅಡಿಕೆ ತೋಟಕ್ಕೆಲ್ಲ ಕೊರಲೆ ಬೆತ್ತಿದೆ, ಕೊರಲೆ ಆ ನರಳಲ್ಲೂ ಸರಾಗೋಗಿ ಬಂದು ನಮ್ಗೆ 1 ಎಕರೆಗೆ 3-4 ಕ್ವಿಂಟಲ್ ಸಿಕ್ಕಿ ಅದು ಅಲ್ಲಿಂಗು. ಅವಾಗ ಕೊರಲೆ ರೇಟ್ 200-300 ರೂಪಾಯಿ ಇತ್ತು, ಅವಾಗ ಅಲ್ಲಿಂಗ್ ಮಾಡಿ 2 ಕ್ವಿಂಟಲ್ ಅಕ್ಕಿ ಸಿಕ್ಕಿತ್ತು ಸೂನೆ ಬಂಡವಾಳದಲ್ಲಿ, ಅವಾಗ 200 ರೂಪಾಯಿನಾಗ ಹೋಗಿತ್ತು. ಕಾದವ್ರು ಕೊಟ್ಟಿದ್ದೆ ಮೈಸೂರು ಡಾಕ್ಟ್ರು, ಅವರು ನಮ್ಮ ಹತ್ರ ಖರೀದಿ ಮಾಡ್ಕೊಂಡಿರು. ಅವತ್ತೇ ಒಂದು 40,000 ರೂಪಾಯಿ ಶೂನ್ಯ ಬಂಡವಾಳದಲ್ಲಿ ಎಕರೆ 40,000 ರೂಪಾಯಿ ಸಿಕ್ಕಿತ್ತು. ಯಾಕೆ ನಾವು ಜಾಸ್ತಿ ಪ್ರದೇಶದಲ್ಲಿ ಬೆಳೆ ಬರ್ತಲ್ಲ ಅಂತೇಳಿ ಆಗ ಹಂತವಾಗಿ 1 ಎಕರೆಗೆ ಕೊರಲೆ, 1 ಎಕರೆಗೆ ಆರ್ಕ, ಸಾಮೆ ಎಲ್ಲ ಮೂದಲು ಎಲ್ಲ ಮಾಡ್ಕೊಂಡು ನಾನೇ ಇಲ್ಲಿ ನಮ್ಮ ಸ್ಥಳೀಯಾಗಿ ಒಂದು ಬೆಸರಳ್ಳಿಯಲ್ಲಿ ಮಿಲ್ ಮಾಡಿದ್ದಾರೆ ಒಬ್ಬರು, ಉಮಾಶಂಕರ್ ಅಂತ ಮಿಲ್ಲೆಟ್ಸ್ ಮಿಲ್ಲು. ಅಲ್ಲೇ ನಾವು ಬೆಳೆದಂತೆ ಬೆಳೆಯ ನಾವು ಬೀಜಕ್ಕೂ ಅಲ್ದಂಗೆ ಅಲ್ಲಿ ಪ್ರೊಸೆಸಿಂಗ್ ಮಾಡ್ಕೊಂಡು ನಮ್ಮ ಮನೆಯಲ್ಲೇ ಮಾರ್ಕೆಟ್ ಮಾಡ್ಕೊಂಡು ಅದರಲ್ಲಿ ಪೌಡ್ರ್ ಎಲ್ಲ ಉಪ ಉತ್ಪನ್ನಗಳು ಮಾಡ್ಕೊಂಡು ಮಾರಾಟ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ರಾಗಿ, ಭತ್ತ, ಕಬ್ಬುಗಿಂಟನು ಈ ಸಿರಿಧಾನ್ಯ ಬೆಳೆಯೋದ್ರಿಂದ ಹೆಚ್ಚು ಮಾರ್ಕೆಟ್ ಇದೆ. ಆಮೇಲೆ ಅದು ಕೊಂಡುಕೊಳ್ಳೋರು ಜಾಸ್ತಿ ಇದೆ, ಬೆಳೆನೂ ಸರಾಗದಲ್ಲಿ ಬರ್ತದೆ, ಯಾವ ರೋಗ ರುಜಿನಗಳು ಬಾಧ ಆಗ್ದಂಗೆ, ಯಾವ ನೀರು ನಿರ್ವಹಣೆನೂ ಇರಲ್ಲ, ಯಾವ ಔಷಧಿಗಳು ರಾಸಾಯನಿಕ ವಸ್ತು ಸಿಂಪಡಣೆ ಮಾಡ್ದಂಗೆ ನೇರವಾಗಿ ಯಾವುದೇ ಕಾಲಕ್ಕೂ ಧೈರ್ಯವಾಗಿ ಮನುಷ್ಯ ಮೋಸ ಮಾಡ್ದಂಗೆ ತಿನ್ಬೋದು ಅಂತಂದ್ರೆ ನಿಜವಾಗ್ಲೂ ಇವತ್ತು ಉತ್ತಮ ಬೆಳವಣಿಗೆ ಸಿರಿಧಾನ್ಯನೇ ಒಂದು ಗಟ್ಟಿ ಸರ್. ಇಳುವರಿ ಪ್ರಮಾಣ ಕಡಿಮೆ ಇದ್ರೂ ಸಹ ಇರುವಂತ ಮಾರುಕಟ್ಟೆ ಮೌಲ್ಯದ ದೃಷ್ಟಿಯಿಂದ ಲಾಭದಾಯಕ ಅಂತ ನೀವು ಹೇಳಿ. ಮಾರುಕಟ್ಟೆನು ಚೆನ್ನಾಗೈತೆ, ಇಳುವರಿ ಕಮ್ಮಿ ಇದ್ರು ಖರ್ಚು ಕಮ್ಮಿ ಇದಲ್ಲ, ಅದು ನಿಜವಾಗ್ಲೂ ಪ್ರತಿಯೊಬ್ಬರು ಧೈರ್ಯದಿಂದ ಸಿರಿಧಾನ್ಯ ಬೆಳಿಬೋದು. ಅದಕ್ಕೆ ಮಾರ್ಕೆಟ್ ದೆಸೆಯಿಂದ ಬೇಡಿಕೆ ಜಾಸ್ತಿ ಇದೆ, ಪ್ರತಿಯೊಬ್ಬರು ನನಗೆ ಸಿರಿಧಾನ್ಯ ಬೇಕು ಅಂತ ಕೇಳ್ಕೊ ಬಂದರೆ ಹೊರತು ಅಕ್ಕಿ ಬೇಕು ನನಗೆ ಬ್ಯಾರೇದ್ ಬೇಕು ಅಂತ ಯಾರು ಕೇಳ್ಕೊಬಾರಲ್ಲ, 1-10 ಜನ ಸಿರಿಧಾನ್ಯಕ್ಕೆ ಕೇಳ್ಕೊಬತ್ತಾರೆ. ಮೌಲ್ಯವರ್ಧನೆ ಬಗ್ಗೆ ನೀವು ಹೇಳಿದ್ರಿ, ಸಿರಿಧಾನ್ಯಗಳ ಮೌಲ್ಯವರ್ಧನೆ ಹೇಳಿ, ಏನೆಲ್ಲ ಉತ್ಪನ್ನಗಳನ್ನ ನೀವು ಮಾಡ್ತೀರಿ, ಹೇಗೆ ಮಾಡಿಸ್ತೀರಿ? ಇವಾಗ ಒಂದು ರಾಗಿನೇ ಆಗ್ಬೋದು, ಒಂದು ಸಿರಿಧಾನ್ಯ ಆಗ್ಬೋದು, 1 ಕೆಜಿಗೆ ಈಗ ರಾಗಿಯ ಮಾರಿದ್ರೆ 30-35 ರೂಪಾಯಿ ಕೊಡ್ತಾರೆ. ಈಗ ನಾವು ರಾಗಿಯ ನೆನೆ ಹಾಕಂದು ಅದೆಲ್ಲನೇ ಒಣಗಿಸಿ ನರಳಲ್ಲಿ ಅದನ್ನೇ ಒಂದು ಓಡಲ್ಲಿ ಮಡಿಕೆ ಓಡಲ್ಲಿ ಅದೆಲ್ಲನೂ ಉರಿದು ಅದ ಹಸಿಟ್ ಮಾಡಿ ಹಸಿಟ್ಗೆ ನಮ್ಮದು ಜಾಗರಿ ಪೌಡ್ರು ಕೊಬ್ಬರಿದು ಸರಿತೀವಲ್ಲ ಆ ಪೌಡ್ರು ಅವೆಲ್ಲನೇ ಸೇರಿಸಿ ಮಾಡಿದ್ರೆ ಅದು ಕೆಜಿಗೆ 100-250 ರೂಪಾಯಿಗೆ ಮಾರಾಟ ಆಯ್ತದೆ ಬೆಂಗಳೂರಲ್ಲಿ. ರಾಗಿ ಉರಿ ಇಟ್ಟು ಹಂಗೆ ಕೆಂಪಕ್ಕಿ ಉರಿ ಇಟ್ಟು ನವಣೆ ಉರಿ ಇಟ್ಟು ಹಂಗೆ ಮಾಡ್ಬೋದು. ಈಗ 35-40 ರೂಪಾಯಿಗೆ ನೇರವಾಗಿ ಮಾರೋದಕ್ಕಿಂತ ಉರಿ ಇಟ್ಟು ಮಾಡಿದ್ರೆ ಉಪಕಸುಬಾಗಿ ರೈತನಿಗೆ ಕೆಜಿಗೆ 100 ರೂಪಾಯಿ ಎಲ್ಲ ಖರ್ಚುಗಳಲ್ಲಿ 100 ರೂಪಾಯಿ ಎಕ್ಸ್ಟ್ರಾ ಸಿಗ್ತದೆ ಸರ್. ಮನೆಯಲ್ಲಿ ಹೆಣ್ಮಕ್ಳೆ ಮಾಡ್ಕೋಬಹುದು, ಕಡಿಮೆ ಜಮೀನಿರೋರು ಮಾಡ್ಕೋಬಹುದು, ಹೆಚ್ಚು ಲಾಭ ಮಾಡ್ಕೋಬಹುದು. ಅದರಲ್ಲಿ ರಾಗಿ ನೀವು ಅದನ್ನ ಮಾಡಿಸ್ತೀವಿ, ಮಾಡಿಸ್ತಾ ಇದೀವಿ ನಾವು. ಅದ್ರಲ್ಲಿ ರಾಗಿ ಈಗ ಹಪ್ಪಳ ಆಮೇಲೆ ರಾಗಿ ಸೊಂಡ್ಲಿಗೆ ರಾಗಿ ಮಾಲ್ಟು ಇಲ್ಲಿ ಹೆಣ್ಮಕ್ಳು ಅವ್ರೆ ಮಹಿಳಾ ಸಂಘದವರು

ಆ ಲೆಕ್ಕದಲ್ಲಿ ತಗೊಂಡ್ರೆ ಒಂದು 35 ವರ್ಷ ಆಗಿದೆ. ಈ 35 ವರ್ಷಗಳಲ್ಲಿ ನಿಮಗೆ ಜೀವನ ಹೆಂಗನ್ಸುತ್ತೆ ಕೃಷ್ಣ? ಸರ್, ನಿಜವಾಗ್ಲೂ ನನಗೆ ತುಂಬಾ ಆನಂದಕರ ಆಗುತ್ತೆ. ನಮಗೆ ಎಲ್ಲ ಪ್ರತಿಯೊಂದು, ಈಗ ಯಾವುದೇ ಒಬ್ಬ ದೇಶ ವಿದೇಶ ಸುತ್ತಕ ಬಂದ್ರು, ನಮಗೆ ಒಂದ್ ತಾಕ್ನಿಂದ ಇನ್ನೊಂದು ತಾಕ್ ಹೋದ್ರೆ ನಮ್ಗೆ ಅಷ್ಟು ಸಂತೋಷ ಆಗುತ್ತೆ. ಅವ್ರು ಏನು ದೇಶ ಸುತ್ತಿದ್ರು, ನನಗೆ ಇದೇ ನಮ್ಮ ದೇಶ, ಇದೇ ನಮ್ಮ ಪ್ರಕೃತಿ, ಇದೇ ನಮ್ಮ ಸೌಂದರ್ಯ. ನಾವು ಹೊರಗಡೆ ಏನ್ ಮಾಡ್ತೀವಿ ಇಲ್ಲೇ ಮಾಡಿ ತೋರಿಸಿದ್ರೆ ಬೇರೆ ಕಡೆ ರೈತರನೇ ಆಗಲಿ, ಒಂದು ಪಬ್ಲಿಕ್ನೇ ಆಗಲಿ, ಯಾರನ್ನಾರು ಒಂದು ರಾಜಕಾರಣಿಗಳನ್ನೇ ಆಗಲಿ, ನಮ್ಮ ಜಮೀನಿಗೆ ನಮ್ಮ ತಾಕಕ್ಕೆ ಒಲೈಕೆ ಮಾಡಬೇಕು ಅಂತಂದರೆ ನಿಜವೂ ಅಲ್ವೇ? ಈ ನೈಸರ್ಗಿಕ ಕೃಷಿ ಆದಲ್ಲ, ಇದೆಲ್ಲನೂ ಮಾಡಿ ನಾವು ಜೀವ ವೈವಿಧ್ಯ ತಳಿಗಳು, ಔಷಧಿಗಳು, ಹಿಂಗೆ ದೇಶಿ ಸಂರಕ್ಷಣೆ ಗೋವುಗಳು ಇವೆಲ್ಲ ಮಾಡ್ಕಂದ್ರೆ ಎಲ್ಲಾರನೂ ಇಲ್ಲೇ ಸೆಳಿಬೋದು, ಅವರು ಜಮೀನಲ್ಲೂ ಮಾರ್ಪೇಟ್ ಮಾಡ್ಕೋಬೋದು, ಉತ್ತಮ ಆರೋಗ್ಯಕರ ಉತ್ತಮ ಪರಿಸರ ನಿರ್ಮಾಣ ಮಾಡ್ಕೋಬೋದು. ವಿಷಮುಕ್ತವಾದ ರೈತ ಇವತ್ತು ನೋಡಿ ದಿನಾಲೂ ಪ್ರತಿಯೊಂದು ವರ್ಷನೂ ಈಗ 3 ವರ್ಷದಿಂದ ಆ ವೈರಸ್ ಈ ವೈರಸ್ ಅಂತ ದಾಳಿ ಮಾಡ್ತೇನೆ, ಇವೆ ಜನ ಹೆದರಿಕೆಯಲ್ಲೇ ಬದುಕ್ತಾ ಇದ್ದಾರೆ. ಮುಂದೆ ಯಾವುದೇ ರೋಗಗಳು ಹಿಂದೆ ತುತ್ತಾಗ್ದಂಗೆ ಜನ ಬದುಕ್ತಿದ್ರು. ಇವತ್ತಿನ ದಿವಸ ಯಾರು ಮನೆಗೆ ಹೋದ್ರು ಒಂದಿಷ್ಟಿಷ್ಟು ಮಾತ್ರೆಗಳು, ಇಷ್ಟಿಷ್ಟು ಔಷಧಿ ಡಬ್ಬಗಳು ಇರ್ತವೆ. ಯಾರೇ ಮನೆಗೆ ಹೋದ್ರೆ ಒಂದು ಒಳ್ಳೆ ನೈಸರ್ಗಿಕ ಅಂಶವಿರಲ್ಲ, ಅವರಿಗೆಲ್ಲ ಪ್ರತಿಯೊಂದು ಹಂತವಾಗಿ ತಿಳಿ ಹೇಳಿ ನೀವು ಯಾಕೆ ಮಾಡಬಾರ್ದಲ್ಲ ನಮ್ಮ ಥರನೇ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಪಾಠ ಮಾಡ್ದಂಗೆ ಮಾಡಿ ನಮ್ಮ ಅನುಭವ ಅವ್ರಿಗೆ ಹಂಚಿಕೊಡ್ತೀವಿ. ನೀವು ಮಾಡಿ ನೀವು ಬದುಕ್ಬೋದು ಭೂಮಿ, ಇವತ್ತು ಎಲ್ಲನೂ ಸಂಪಾದನೆ ಮಾಡ್ಬೋದು, ಹಣ ಮಾಡ್ಬೋದು, ಒಡವೆ ಮಾಡ್ಬೋದು. ಭೂಮಿ ಮಾಡೋಕ್ಕಲ್ಲ, ಪ್ರತಿಯೊಂದು ಭೂಮಿಯಿಂದ ಅನ್ನ ವಸ್ತುಗಳು ನಾವು ತಿನ್ನೋದೆಲ್ಲ ಭೂಮಿಯಿಂದ ಎಕ್ಕಿ ಎಕ್ಕಿ ತಿನ್ನಬೇಕು, ಯಾವನ್ನು ಜೆರಾಕ್ಸ್ ಮಾಡಿ ತಿನ್ನೋಕ್ಕಲ್ಲ ಅಂತ ಪ್ರತಿಯೊಬ್ಬರಿಗೂ ನಾನು ತಿಳಿ ಹೇಳ್ತಿದ್ದೀನಿ. ಈಗ ಅಂತವಾಗಿ ಸ್ವಲ್ಪ ಸ್ವಲ್ಪ ಅವ್ರು ತಿನ್ನೋಕ್ಕಾಗ ಬೆಳಕಾಗ್ತಾ ಇದ್ದಾರೆ. ಹೆಚ್ಚಿಗೆ ಪ್ರಮಾಣದಲ್ಲಿ ಈ ಭೂಮಿ ಮೇಲೆ ಈ ರೈತ ಉಳ್ಕೋಬೇಕು ಅಂತಂದರೆ ನೈಸರ್ಗಿಕ ಕೃಷಿ, ನಮ್ಮದೇ ಬೀಜಗಳು, ನಮ್ಮದೇ ಗೋ ಸಂರಕ್ಷಣೆ ಮಾಡಿದ್ರೆ ರೈತ ನಿಜವೂ ಅಲ್ವೇ ಸಾಲಗಾರ ಆಗ್ದಂಗೆ, ಯಾವುದೇ ಆತ್ಮಹತ್ಯೆ ಸುಳಿ ಮಾಡ್ದಂಗೆ ರೈತ ನಿಜವಾಗ್ಲೂ ಬದುಕಬೋದು ಸರ್. ಬೇರೆ ರೈತರಿಗೆ ಇದನ್ನ ಹೇಳ್ತಾ ಇದ್ದೀನಿ, ಯಾರು ಸಾಲ ಸುಳಿಗಳಿಗೆ. ಬಹಳ ವಿಶ್ವಾಸದ ಮಾತನ್ನ ನೀವು ಹೇಳಿದಿರಿ ಕೃಷ್ಣ ಅವರೇ. ಇದುವರೆಗೆ ನಿಮ್ಗೆ ಏನೆಲ್ಲ ಪ್ರಶಸ್ತಿಗಳು ಪುರಸ್ಕಾರಗಳು ನಿಮ್ಮನ್ನ ಹುಡುಕೊಂಡು ಬಂದಿವೆ ಸರ್? ನಮ್ಮ ಜಿಲ್ಲಾ ಮಟ್ಟದ್ದು, ತಾಲೂಕು ಮಟ್ಟದ್ದು, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗಳು, ಆಮೇಲೆ ಇಲ್ಲಿ GKVKಲಿ, ಆಮೇಲೆ ಕೃಷಿ ಪಂಡಿತ ಪ್ರಶಸ್ತಿಗಳು, ಸುಮಾರು ಸಂಘ ಸಂಸ್ಥೆಗಳು ಎಲ್ಲಾನೇ ಪ್ರಶಸ್ತಿ ಕೊಟ್ಟು ನಮ್ಮ ತುಂಬ ಹೃದಯದಿಂದ ಗೌರವಿಸ್ತಾ ಇದ್ದಾರೆ. ಇನ್ನೂ ಪ್ರಶಸ್ತಿಗಳು ಇನ್ನೂ ಬರ್ತಾನೆ ಇದ್ದಾವೆ. ನಾನು ಬೇರೆ ಈಗ ಕೇಂದ್ರಕ್ಕೆ ಆಗ್ಬೋದು, ಎಲ್ಲಾನು ಶಿಫಾರಸು ಮಾಡಿ ಕಳಿಸಿದ್ದೀನಿ. ಮುಂದಿನ ದಿವಸ ನಮಗೆ ನಮ್ಮ ರೈತ ನಮ್ಮಂತೆ ಯಾವಾಗ ಅಳವಡಿಸ್ಕೊತಾರೆ ಅಂತವಾಗಿ ಪ್ರತಿಯೊಂದು ಪ್ರಶಸ್ತಿ ಸಿಕ್ಕೋಗಿಂಟೂ ಹೆಚ್ಚು ಸಂತೋಷ ಆಗುತ್ತೆ. ಬೇರೆ ರೈತರು ನಮ್ಮಂಗೆ ಅಳವಡಿಸ್ಕೊಂಡು ನಿಜವಲ್ವೇ ರೈತ ಅಂತ ಹೇಳ್ಕಂದ್ರೆ ನಮ್ಗೆ ಅದೇ ದೊಡ್ಡ ಕೊಡುಗೆ ಸಹ ಕೊಟ್ಟಂತೆ ಕೊಡುಗೆ ನಾನು ಭಾವಿಸ್ತಾ ಇದ್ದೀನಿ. ಒಂದು ತೃಪ್ತಿ ಇದೆ. ಹಾ, ತೃಪ್ತಿ ಇನ್ನು ಇಷ್ಟೆಲ್ಲ ಸಾಧ್ಯ ಆಗೋದು ಒಬ್ಬರು ಕೇಳಿ ಆಗಲ್ಲ, ಕುಟುಂಬದಿಂದನೂ ಬೇಕಾದಂತ ಒಂದು ಸಪೋರ್ಟ್ ಇರಬೇಕು ಅಲ್ವಾ? ಸಪೋರ್ಟ್ ಇರಬೇಕು, ಬೆಂಬಲ ಇರಬೇಕು. ಹೇಳಿ, ನಿಮ್ಮ ಶ್ರೀಮತಿ ಅವರು ಯಾವ ರೀತಿ ಬೆಂಬಲ ಕೊಡ್ತಾ ಇದ್ದಾರೆ, ಹೇಗೆ ಮನೆಯವರಿಂದ ನಿಮಗೆ ಸಹಕಾರ ಸಿಗ್ತಾ ಇದೆ? ಸರ್, ಈಗ ಒಂದು ಕೈಯಿಂದ ತೊಟ್ಟರು ಚಪ್ಪಳೆ ಆಗಲ್ಲ, ಎಲ್ಲ 2 ಕೈ ತೊಟ್ಟರು ಚಪ್ಪಳೆ. ಅದು ಇವಾಗ ನಮಗೆ ನಮ್ಮ ಕುಟುಂಬ ವರ್ಗ, ನಮ್ಮ ತಾಯಿ ಆಗ್ಬೋದು, ನನ್ನ ತಮ್ಮ ಆಗ್ಬೋದು, ನನ್ನ ತಂಗಿ, ನಮ್ಮ ಅಕ್ಕ, ನಮ್ಮ ಅಡದಿ. ಈಗ ನನ್ನ ಮಾಡಿದೀನಿ, ಈಗ ನಾನು ಇಲ್ಲಿ ಹೋದಾಗ ಅವರು ಡಾಕ್ಟರ್ ಎಲ್ಲ ಓಡಿಸ್ತಾರೆ, ಅವ್ರು ಇಲ್ಲಿ ಹೋದಾಗ ಉಳುಮೆನೂ ಮಾಡ್ತಾರೆ, ಹಸುಗಳಿಗೆ ಹುಲ್ಲೆಲ್ಲ ಕುಯ್ಕೊಂಬಂದು ಡಾಕ್ಟ್ರಲ್ಲೇ ತಂದಾಕ್ತಾರೆ. ನನ್ನ ಮಗ ಸ್ಕೂಲ್ ರಜೆ ಇದ್ದಾಗ ಅವನು ಡಾಕ್ಟ್ರೆಲ್ಲ ಓಡಿಸ್ಕೊಬರ್ತಾನೆ, ಅವನು ಹಸಿಗೆ ಹುಲ್ಲು ಹಾಕೋದು, ಗದ್ದೆಗೆಲ್ಲ ನೀರು ನೋಡೋದು ಎಲ್ಲ ಮಾಡ್ತಾರೆ. ನಮ್ಮ ಕುಟುಂಬ ಎಲ್ಲ, ನಮ್ಮ ಆಳು ಕಾಳು, ನನ್ನ ಜೊತೆಲಿರೋರು ಫ್ಯಾಮಿಲಿ ಎಲ್ಲ ನನ್ನ ಬೆನ್ನು ನಿಂತಿದ್ದಾರೆ. ನಾನು ನೈಸರ್ಗಿಕ ಕೃಷಿ ಮಾಡಿದಾಗ ಮೊದಲನೇ ವರ್ಷದಲ್ಲೇ ಸಭಾಸ ಅಂತ ಬೆಣ್ಣು ತಟ್ಟಿ ಇಷ್ಟು ವರ್ಷಗೂ ಅವರು ನಮ್ಮ ಬೆನ್ನಿಂದನೇ ಇದ್ದಾರೆ ಸರ್. ನಿಜವಲ್ವ? ಅವರು ನಾನು ಮಾಡ್ತಾ ಇರೋದ ಇನ್ನೂ ಒಂದು 100 ಜನಕ್ಕೆ ಹೇಳಿದ್ದಾರೆ, 100 ಜನ ಕರ್ಕೊಂಬಂದಿದ್ದಾರೆ. ನಮ್ಮ ಅಣ್ಣಾರು ಮಾಡ್ತಾ ಇದ್ದಾರೆ, ನಮ್ಮ ಯಜಮಾನ್ ಮಾಡ್ತಾ ಇದ್ದಾರೆ, ನನ್ನ ಮಗ ಮಾಡ್ತಾ ಇದ್ದಾರೆ. 100 ಜನಕ್ಕೆ ಕೇಳವ್ರೆ, 100 ಜನ ತಿಳಿಸವ್ರೆ. ಈಗೂ ಅವರು ನಾನು ಬೆಳೆದಂತ ಪದಾರ್ಥನೇ ಈಗೂ ಅವ್ರಿಗೂ ಕೊಡ್ತಾ ಇದ್ದೀನಿ. ಅವರು ಇಲ್ಲೆಲ್ಲ ಬಂದು ತಾಡ್ತವು, ಸಂತಸ ಪಡ್ತಾ ಇದ್ದಾರೆ. ಆ ಒಂದು ಕುಟುಂಬದ ಬೆಂಬಲ ನಿಮಗಿದೆ? ಕುಟುಂಬದ ಬೆಂಬಲ ಇದೆ ಸರ್. ನಮ್ಮ ಹಬ್ಬ ಬೆಂಬಿಂದ ಏನಾಗಲ್ಲ, ಕುಟುಂಬ ಬೆಂಬಲ ಎಲ್ಲ ನನ್ನ ನೈಸರ್ಗಿಕ ಕೃಷಿಗೆ ನಿಂತದೆ, ಸಮರ್ಪಕ ಬೆಂಬಲ ನಿಂತದೆ, ಅದನ್ನು ಪ್ರೋತ್ಸಾಹ ಮಾಡ್ತಾರೆ. ಬೇರೆ ರೈತರು, ನನ್ನ ಅಕ್ಕಪಕ್ಕದ ಗ್ರಾಮವ್ರ ರೈತರು ಪ್ರೋತ್ಸಾಹ ಮಾಡಿ ಬೆಣ್ಣು ತಟ್ಟಿ ಇಷ್ಟೆಲ್ಲ ಮಾಡಿದೆಯಲ್ಲಪ್ಪ ಅಂತ ಸಾಧನೆಯಾಗಿ ಮೆಚ್ಚುಗೆ ಪ್ರೋತ್ಸಾಹ ಮಾಡ್ತಾರೆ. ಯಾವುದೇ ಒಂದು ಊರಿಗೆ ಒಂದು ಜಿಲ್ಲೆಗೆ ಹೋದ್ರು ಬೇರೆಯವ್ರಿಗೆ ಏನೇನು ಈಗ ಒಬ್ಬೊಬ್ಬ ಮಿನಿಸ್ಟರ್ಗೆ ಏನೇನು ಗೌರವ ಕೊಡ್ತಾರೆ, ನನಗೆ ಬೇರೆ ಜಿಲ್ಲೆಗೆ ಹೋದಾಗ ಅದೇ ಥರ ಗೌರವ ಪುರಸ್ಕಾರ ಅದೇ ಗೌರವ ಕೊಡ್ತಾರೆ. ಸ್ವಂತ ತಾಯಿ ಮಗು ಥರ ಹೆಂಗೆ ನೋಡ್ಕೋತಾರೆ, ಗುರುಗಳು ಶಿಷ್ಯನ ಹೆಂಗೆ ನೋಡ್ಕೋತಾರೆ, ಆ ಥರ ನನ್ನ ನೋಡ್ಕೋತಾರೆ ಸರ್.